ശ്രീമാൻ വെങ്കടനാഥാര്യ കവിതാർക്കിക കേസരി വേദാന്താചാര്യവര്യോ മേ സന്നിധത്താം സദാ കൃതി. നിഗമാന്ത മഹാദേശകര ദയാശതക സ്തോത്രദ 45ನೆಯ ശ്ലോക. സാരം ലബ്ധ്വാ കമപി മഹതഃ ശ്രീനിവാസാംബുരാശേ കാലേ കാലേ ഘനരസവതീ കാളികേ വാനുകമ്പേ വ്യക്തോന്മേഷ മൃഗപതി ഗിരോ വിശ്വമാപ്യായയന്തി ശീലോപജ്ഞം ക്ഷരതി ഭവതി ശീതലം സദ്ഗുണൗഘം. ഹേ അനുകമ്പേ ദയാദേവിയെ, മഹതഃ ശ്രീനിവാസാംബുരാശേ, മഹത്താദ അത്യന്ത ദൊഡ്ഡദാദ ശ്രീനിവാസനെമ്പ സമുദ്രദിന്ദ കമപി സാരം ലബ്ധ്വാ, അപൂർവവാദ സാരഭൂതവാദ ഒന്ന് അംശവെന്ന് പഠിതുകൊണ്ടു, ഘനരസവതി നിബിഡവാദ ഗുണസാരദിന്ദ നീനു പൂർണളാഗി മൃഗപതി ഗിരൌ വെങ്കടാദ്രിയല്ലി വ്യക്തോന്മേഷ പ്രകാശഗൊണ്ടവളാദ ഭവതി നീനു കാലികേവ മേഘപംക്തിയന്തെ വിശ്വമാപ്യായയന്തി പ്രപഞ്ചവന്നേ സന്തോഷപടിസുവളാഗി കാലേ കാലേ യുക്തവാദ കാലദല്ലി ശീലോപജ്ഞം ಸೌಶೀಲ್ಯವೇ ಮೊದಲಾದ ಸದ್ಗುಣೌಘಂ ಕಲ್ಯಾಣ ಗುಣಗಳ ಸಮೂಹವನ್ನು ಕ್ಷರತಿ ವರ್ಷಿಸ್ತೀಯೇ. ದಯಾದೇವಿಯು ಗಿರಿಶಿಖರದಲ್ಲಿರುವ ಮೇಘ ಪಂಕ್ತಿ ಎಂದು ಈ ಶ್ಲೋಕದಲ್ಲಿ ಸ್ವಾಮಿ ದೇಶಿಕನ್ನು ವರ್ಣನೆ ಮಾಡ್ತಾರೆ. ಹಿಂದೆ ದಯೆಯೇ ನದಿಯೆಂದು ಸಾಗರವೆಂದು ಹೀಗೆಲ್ಲ ವರ್ಣನೆ ಮಾಡಿದರು. ವೆಂಕಟಾದ್ರಿಯಲ್ಲಿ ವಾಸ ಮಾಡಿದರೆ ಮೇಘ ಪಂಕ್ತಿಯು ನಮ್ಮ ಕಣ್ಣಿಗೆ ಬೀಳುವುದು. ಆ ದಯೆ ಎಂಬ ಮೇಘವು ಮಹತ್ತಾದ ಶ್ರೀನಿವಾಸನೆಂಬ ಸಾಗರದಿಂದ ಸಾರಭೂತವಾದದ್ದನ್ನೆಲ್ಲ ಚೆನ್ನಾಗಿ ಪಾನ ಮಾಡಿ ವಿಶ್ವವನ್ನೇ ಸಂತೋಷಗೊಳಿಸುತ್ತಿದೆಯಂತೆ ತನ್ನ ವೃಷ್ಟಿಗಳಿಂದ. ಮಳೆಗೆ ಮೇಲು ಕೀಳೆಂಬ ಭಾವವಿಲ್ಲ, ಸಾಧು ಅಸಾಧು ಎಂಬ ಭಾವವಿಲ್ಲ, ಇದು ಯಾವುದೂ ಇಲ್ಲವೆಂದು ಎಲ್ಲರಿಗೂ ತಿಳಿದ ವಿಷಯವೇ. ಎಲ್ಲರಲ್ಲಿಯೂ ಸಮನಾಗಿ ಮೇಘವು ನೀರನ್ನು ಸುರಿಸುತ್ತದೆ. ಆ ಸಮತ್ವ ಭಾವ ಹೊಂದಿರುವುದೇ ದಯೆಯ ಸ್ವಭಾವ ಅಂತ ಇದರಿಂದ ನಮಗೆ ತಿಳಿಸ್ತಾ ಇದ್ದಾರೆ ಸ್ವಾಮಿ ದೇಶಿಕನ್. ಆದ್ದರಿಂದ ದಯಾದೇವಿಗೆ ಮೇಘದ ಹೋಲಿಕೆಯು ಚೆನ್ನಾಗಿ ಹೊಂದುವುದು. ಎಲ್ಲ ಚೇತನರ ಮೇಲೆಯೂ ಸಮಾನವಾದ ಒಂದು ಕೃಪೆಯನ್ನು ದಯಾದೇವಿಯು ಹೊಂದಿರುವಳು ಅಂತ ಹೇಳಿಬಿಟ್ಟು, ಸಾರಂ ಲಬ್ಧ್ವಾ ಕಮಪಿ. ಉಪನಿಷತ್ತು ಚೇತನರು ಮುಕ್ತರಾದಾಗ ಆನಂದವನ್ನು ಪಡೆಯುತ್ತಾರೆ ಅಂತ ಹೇಳೋದನ್ನ ತೈತ್ತಿರಿಯೋಪನಿಷತ್ತಿನಲ್ಲಿ ರಸಂ ಖೇವ ಅಯಂ ಲಬ್ಧ್ವಾ ಆನಂದೀ ಭವತಿ ಅಂತ ಘೋಷಿಸುತ್ತೆ ತೈತ್ತಿರಿಯೋಪನಿಷತ್ತು. ರಸ ಅಂತ ಶಬ್ದದಿಂದ ಹೇಳಲ್ಪಟ್ಟ ಆನಂದ ಸ್ವರೂಪನೇ ಆದ ಭಗವಂತ, ಅವನನ್ನು ಸೇರಿ ಅವನ ಅನುಗ್ರಹದಿಂದಲೇ ಚೇತನನು ಆನಂದವನ್ನು ಹೊಂದುತ್ತಾನೆ ಅಂತ ಹೇಳಿಬಿಟ್ಟು, ಹಾಗೆಯೇ ಇಲ್ಲಿ ಸಾರಂ ಲಬ್ಧ್ವಾ ಅಂತ ಸ್ವಾಮಿ ಹೇಳ್ತಾರೆ. ಭಗವಂತನು ಆನಂದ ಸಿಂಧು ಎಂದು ಹಿಂದಿನ ಶ್ಲೋಕದಲ್ಲಿ ಸತ್ಯಂ ಜ್ಞಾನಂ ತ್ರಿಭಿರ್ ಅವಧಿಭಿ ಮುಕ್ತಂ ಆನಂದ ಸಿಂಧುಂ ಅಂತ ಸ್ತೋತ್ರ ಮಾಡಿದ್ರು. ಇಲ್ಲಿ ಕಮಪಿ ಅಂತ ಹೇಳೋದು ಹೀಗೆ ಅಂತ ಹೇಳಕ್ಕಾಗದೇ ಇರುವಂತಹದ್ದು ಎಂಬ ಅರ್ಥವನ್ನು ತಿಳಿಸುತ್ತದೆ. ಅದರಿಂದ ಸಾಮಾನ್ಯವಾದ ಸಮುದ್ರದಿಂದ ಮೇಘಗಳು ಹೀರುವ ಸಾರಕ್ಕಿಂತ ಇದು ಬಹಳ ವಿಲಕ್ಷಣವಾದುದು ಎಂಬುದನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿ. ಮಹತಃ ಶ್ರೀನಿವಾಸಾಂಬುರಾಶೇ, ಶ್ರೀನಿವಾಸನ ಸ್ವರೂಪವನ್ನು ಹಿಂದೆ ಹೇಳುವಾಗ ತ್ರಿಭಿರ್ ಅವಧಿಭಿ ಮುಕ್ತಂ ಅಂತ ಹೇಳಿದ್ರು. ಮೂರು ವಿಧವಾದ ಪರಿಚ್ಛೇದವನ್ನು ಹೊಂದಿರದಂತಹ ಅನಂತವಾದ ಅವನ ಸ್ವರೂಪ ಅಂತ ಹೇಳಿ ಅವನ ಅನಂತತ್ವವನ್ನ ಇಲ್ಲಿ ಮಹತಃ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಶ್ರೀನಿವಾಸ ಅನ್ನುವ ಸಮುದ್ರವೂ ಹಾಗೆಯೇ ಬೃಹತ್ತಾದುದು ಮಹತ್ತಾದುದು ಅಂತ ಹೇಳ್ಬಿಟ್ಟು, ಕಾಲೇ ಕಾಲೇ ಘನರಸವತಿ, ಆನಂದ ಘನನಾದವನು ಪರಮಾತ್ಮನು, ಅವನ ರಸವೇ ಘನರಸವು. ಅಂತಹ ಘನರಸವನ್ನು ಹೊಂದಿರುವುದರಿಂದ ದಯಾದೇವಿಯೂ ಸಹ ಘನರಸವತಿ ಅಂತ ಅವಳಿಗೆ ಸಂಬೋಧನೆ. ಚೇತನರ ಸುಕೃತಗಳು ಪರಿಪಕ್ವವಾಗುವ ಕಾಲದಲ್ಲಿ ಎಂಬುದನ್ನು ಕಾಲೇ ಕಾಲೇ ಎಂಬುದು ತಿಳಿಸುತ್ತದೆ. ಮೇಘಗಳು ಯಾವುದೋ ಕಾಲದಲ್ಲಿ ಸುರಿಸಿಬಿಡಬಹುದು ಮಳೆಯನ್ನ, ಸಾಮಾನ್ಯವಾದ ಮೇಘಗಳು. ಆದರೆ ಈ ದಯಾದೇವಿ ಎನ್ನುವ ಈ ಮೇಘ ಹಾಗಲ್ಲ, ಸರಿಯಾದ ಕಾಲದಲ್ಲಿ ಆ ಚೇತನರ ಸುಕೃತಗಳು ಯಾವಾಗ ಪರಿಪಕ್ವವಾಗುತ್ತೋ ಆ ಕಾಲದಲ್ಲಿ ಸರಿಯಾಗಿ ಕೃಪೆಯನ್ನು ವರ್ಷಿಸ್ತಾಳೆ ಅಂತ ಹೇಳಿಬಿಟ್ಟು ಇಲ್ಲಿ ಸ್ತೋತ್ರ ಮಾಡ್ತಾರೆ. ಕಾಲಿಕೇವ ಅನುಕಂಪೆ, ಕಾಲಿಕಾ ಅಂದರೆ ಮೇಘಪಂಕ್ತಿ, ದಯಾಕಾಲದಲ್ಲಿ ಉದ್ಭವವಾಗುವಂತಹ ಮೇಘಪಂಕ್ತಿ ಇದು. ವ್ಯಕ್ತೋನ್ಮೇಷ ಮೃಗಪತಿ ಗಿರವು, ಗಿರಿಯನ್ನೇ ಆಶ್ರಯಿಸುವುದು ಮೇಘ. ಇಲ್ಲಿ ಮೇಘವೇ ದಯಾಮೂರ್ತಿಯಾಗಿರುವುದು. ಮೃಗಪತಿ ಗಿರಿ ಎಂಬುದು ಸಿಂಹಾಚಲ ಎಂದು ಪುರಾಣಗಳಲ್ಲಿ ಪ್ರಸಿದ್ಧವಾದ ವೆಂಕಟಾದ್ರಿಯನ್ನ ತಿಳಿಸುತ್ತೆ ಇಲ್ಲಿ. ಆ ದಯಾದೇವಿ ಎನ್ನುವ ಮೇಘದ ಪಂಕ್ತಿ ವಿಶ್ವಮಾಪ್ಯಾಯಂತಿ ಅಂತ ಹೇಳಿದ್ರು. ಈ ಮೇಘವು ಹೇಗೆ ವಿಶ್ವವನ್ನೆಲ್ಲ ಉಜ್ಜೀವಿಸುವಂತೆ ಮಾಡುತ್ತದೆ, ಸಾಮಾನ್ಯವಾದ ಮೇಘವು ಹಾಗೆ ಇಲ್ಲವಲ್ಲ, ಯಾವುದೋ ಒಂದು ಪ್ರದೇಶದಲ್ಲಿ ಮಳೆ ಬರುತ್ತೆ ಅಂತ, ಆದರೆ ದಯಾದೇವಿ ಎನ್ನುವಂತಹ ಮೇಘದ ಪಂಕ್ತಿ ವಿಶ್ವವನ್ನೇ ಉಜ್ಜೀವನ ಮಾಡುವ ಹಾಗೆ ಮಾಡುತ್ತಲ್ಲ ಅಂತ ಹೇಳಿದ್ರೆ, ಅನಂತನಾದ ಶ್ರೀನಿವಾಸನೆಂಬ ಸಾಗರದ ಸಾರವನ್ನೆಲ್ಲ ಪಾನ ಮಾಡಿದ್ದರಿಂದ ಈ ಮೇಘವು ಕೂಡ ಹಾಗೆಯೇ ಬ್ರಹ್ಮನ ಸ್ವರೂಪದಂತೆ ಅತಿ ಬೃಹತ್ತಾಗಿರುವುದು, ಆದ್ದರಿಂದಲೇ ವಿಶ್ವವನ್ನೇ ಸಂತೋಷಗೊಳಿಸಬಲ್ಲದು ಎಂದು. ವಿಶ್ವವನ್ನೇ ಅಂತ ಹೇಳೋದು ಸಾಧು ಅಸಾಧು ಉಚ್ಚ ನೀಚ ಎಂಬ ಭಾವವಿಲ್ಲದಂತೆ ಎಂಬುದನ್ನ ಸ್ಪಷ್ಟವಾಗಿ ತಿಳಿಸುತ್ತೆ. ಶೀಲೋಪಜ್ಞಂ ಶೀತಲಂ ಸದ್ಗುಣೌಘಂ, ದಯಾಮೇಘವು ಯಾವ ಸಾರವನ್ನು ಪಾನ ಮಾಡಿತು ಅಂತ ಹೇಳಿದ್ರೆ ಅದರ ವರ್ಷದಲ್ಲಿ ನಾವು ತಿಳಿಯಬಹುದು, ಅದು ಕಲ್ಯಾಣ ಗುಣಗಳೇ ಆಗಿದೆ ಅಂತ ಹೇಳ್ತಾರೆ. ಕಲ್ಯಾಣ ಗುಣಗಳನ್ನು ವರ್ಷಿಸುವಂತಹ ಮೇಘ ಆದ್ದರಿಂದ, ಅಂದರೆ ಶ್ರೀನಿವಾಸನ ಕಲ್ಯಾಣ ಗುಣಗಳೆಲ್ಲ ನಮ್ಮ ಮೇಲೆ ಶೀತಳವಾಗಿ ಅಂತ ಹೇಳಿದ್ರೆ ನಮಗೆ ಬಹಳ ಅನುಕೂಲವಾಗಿ ನಮಗೆ ನಮ್ಮನ್ನ ಅನುಗ್ರಹಿಸುವಂತೆ ಮಾಡುವಂತಹ ಮೇಘ ಇದು, ದಯಾಗುಣ ಅಂತ ಹೇಳ್ತಾರೆ. ಆದ್ದರಿಂದ ದಯಾದೇವಿ ಇಲ್ಲದಿದ್ದರೆ ಭಗವಂತನ ಕಲ್ಯಾಣ ಗುಣಗಳಿಗೆ ಉತ್ಕರ್ಷವೇ ಇರುವುದಿಲ್ಲ. ದಯೆಯಿಂದಲೇ ಎಲ್ಲ ಗುಣಗಳು ಪ್ರಕಾಶಿಸುವವು, ಇಲ್ಲದಿದ್ದರೆ ಮಿಕ್ಕ ಗುಣಗಳು ದೋಷಗಳೇ ಆಗಿಬಿಡುತ್ತು ಅಂತ ಹೇಳಿದ್ರಲ್ಲ ಹಿಂದೆಯೇ, ದೋಷಾಭವೇಯುರೇತೇ ಯದಿನಾಮದಯೇ ತ್ವಯಾ ವಿನಾಭೂತಃ ಅಂತ ಹೇಳ್ಬಿಟ್ಟು. ಹಾಗೆ ಅದರಲ್ಲಿಯೂ ಇಲ್ಲಿ ಶೀಲೋಪಜ್ಞಂ ಅಂತ ಹೇಳ್ಬಿಟ್ಟು ಸೌಶೀಲ್ಯವನ್ನು ಮೊದಲು ಹೇಳ್ತಾರೆ ಸ್ವಾಮಿ. ಅದು ಒಬ್ಬ ಮಹಾತ್ಮರು ಸಾಮಾನ್ಯರೊಡನೆ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳುವ ಹಾಗೆ ಅವರಿಗೆ ಸರಿಸಮಾನರಾಗಿ ಬರೆಯುವಂತಹ ಒಂದು ಮಹಾಗುಣ ಭಗವಂತನದು, ಅವನ ಶ್ರೇಷ್ಠವಾದ ಕಲ್ಯಾಣ ಗುಣ. ಅದರಿಂದಲೇ ಪರಮಾತ್ಮನು ಗೋಪಾಲನಾಗಿಯೂ ಅವತಾರ ಮಾಡಿದ್ದಾನೆ ಈ ಲೋಕದಲ್ಲಿ. ಇಲ್ಲಿ ಮಹತಃ ಶ್ರೀನಿವಾಸಾಂಬುರಾಶೇಹೆ ಅಂತ ಹೇಳಿ ವಿಶ್ವಂ ಆಪ್ಯಾಯಂತಿ ಶೀಲೋಪಜ್ಞಂ ಎಂಬುದರಿಂದ ಪರಬ್ರಹ್ಮನಾದ ಶ್ರೀನಿವಾಸನು ಎಲ್ಲರಿಗೂ ಸಮಾನನಾಗಿ ಸುಲಭನಾಗುವಂತೆ ಮಾಡಿದಳು ದಯಾದೇವಿ ಎಂಬುದನ್ನ ಸೂಚನೆ ಮಾಡ್ತಾ ಇದ್ದಾರೆ ಸ್ವಾಮಿ. ಕ್ಷರತಿ ಭವತಿ, ಮೇಘವಾಗಿದ್ದು ದಯಾದೇವಿಯು, ಇಲ್ಲಿ ಕ್ಷರತಿ ಎನ್ನುವುದು ಬಹಳ ಸ್ವಾರಸ್ಯವಾದ ಪದ ಪ್ರಯೋಗ ಮಾಡ್ತಾರೆ ಸ್ವಾಮಿ ದೇಶಿಕನ್. ಮೇಘವಾಗಿದ್ದು ದಯಾದೇವಿಯು ಅಕ್ಷರನೆಂದು ಉಪನಿಷತ್ತುಗಳಲ್ಲಿ ಪ್ರಸಿದ್ಧನಾದ ಪರಮಾತ್ಮನನ್ನ ಕ್ಷರಣವನ್ನು ಹೊಂದುವಂತೆ ಮಾಡಿದಳು ಅಂತ ಚಮತ್ಕಾರವಾಗಿ ಹೇಳ್ತಾರೆ. ಅಕ್ಷರ ಶಬ್ದಿತನಾದವನನ್ನ ಕ್ಷರತಿ ಅಂತ ಹೇಳಿಬಿಟ್ಟು, ಮೇಘಗಳು ವರ್ಷಿಸದಿದ್ರೆ ಸಮುದ್ರದ ಜಲ ನಮಗೆ ಹೇಗೆ ಲಭಿಸುತ್ತಿರಲಿಲ್ಲವೋ ಹಾಗೆ ದಯಾದೇವಿ ಇಲ್ಲದಿದ್ದರೆ ಭಗವದ್ ಗುಣಗಳು ನಮ್ಮಲ್ಲಿಗೆ ಬರುತ್ತಿರಲೇ ಇರಲಿಲ್ಲ ಅಂತ ಹೇಳಿಬಿಟ್ಟು ಇದರ ಭಾವವನ್ನ, ಇದು ದಯಾದೇವಿಯ ಅದ್ಭುತವಾದ ಮಹಿಮೆಯೇ ಅಂತ ಹೇಳಿಬಿಟ್ಟು ಇಲ್ಲಿ ಸ್ತೋತ್ರ ಮಾಡ್ತಾರೆ. ಈ ಶ್ಲೋಕದ ಅರ್ಥವನ್ನು ಒಂದು ಮಹಾವಾಕ್ಯದಲ್ಲಿ ಡಾಕ್ಟರ್ ಅನಂತರಂಗಾಚಾರ್ಯ ಸ್ವಾಮಿಗಳು ಸೊಗಸಾಗಿ ಹೀಗೆ ತಿಳಿಸ್ತಾರೆ. ಹೇಗೆ ಮೇಘವು ಸಮುದ್ರದಿಂದ ಜಲಸಾರವನ್ನು ಹೀರಿಕೊಂಡು ಯಾವ ಪಕ್ಷಪಾತವಿಲ್ಲದೆ ಎಲ್ಲರ ಮೇಲೂ ಜಲವರ್ಷ ಸುರಿಸುವುದೋ ಹಾಗೆ ದಯಾದೇವಿಯು ಶ್ರೀನಿವಾಸನೆಂಬ ಸಮುದ್ರದಿಂದ ಅನವಧಿಕಾತಿಶಯವು ಕಲ್ಯಾಣ ಗುಣಸಾರವೂ ಆದ ಸೌಶೀಲ್ಯ ಸೌಲಭ್ಯ ವಾತ್ಸಲ್ಯ ಮೊದಲಾದ ಗುಣಗಳನ್ನು ಗ್ರಹಿಸಿ ಕಾರ್ಯೋನ್ಮುಖವಾಗುವಂತೆ ಮಾಡಿ ವೆಂಕಟಾದ್ರಿಯಲ್ಲಿ ಭಗವಂತನು ಮೈದೋರುವಂತೆ ಮಾಡಿ ತಾಪತ್ರಯಾತುರರಾದ ಜನರ ತಾಪವನ್ನು ಪರಿಹಾರ ಮಾಡಿ ಕಾಪಾಡಲು ಸಂಕಲ್ಪಿಸಿದವಳಾಗಿ ಜೀವರುಗಳ ಕರ್ಮ ಪರಿಪಾಕಗೊಳ್ಳುವ ಸಮಯಗಳಲ್ಲಿ ಆಶ್ರಿತ ಅನಾಶ್ರಿತರೆಂಬ ಭೇದವನ್ನು ಎಣಿಸದೆ ಸರ್ವರ ಮೇಲೆಯೂ ಆ ಭಗವದ್ಗುಣಗಳ ವರ್ಷವನ್ನು ಸುರಿಸುತ್ತಾಳೆ ಅನ್ನುವುದು ಈ ಶ್ಲೋಕದ ಒಂದು ಸೊಗಸಾದ ಅರ್ಥ. ಮುಂದಿನ ಶ್ಲೋಕ. ಭೀಮೇ ನಿತ್ಯಂ ಭವಜಲ ನಿಧೌ ಮಜ್ಜತಾಂ ಮಾನವಾನಾಂ ಆಲಂಬಾರ್ಥಂ ವೃಷಗಿರಿಪತಿ ತ್ವನ್ನಿದೇಶಾತ್ ಪ್ರಯುಂಕ್ತೆ ಪ್ರಜ್ಞಾಸಾರಂ ಪ್ರಕೃತಿ ಮಹತಾ ಮೂಲಭಾಗೇನ ಜುಷ್ಟಂ ಶಾಖಾಭೇದೈಹಿ ಸುಭಗಮನಖಂ ಶಾಶ್ವತಂ ಶಾಸ್ತ್ರಪಾಣಿಂ. 43ನೆಯ ಶ್ಲೋಕದಲ್ಲಿ ಶ್ರದ್ಧಾದಾನಾವಗಾಹ್ಯ ಅಂತ ಶ್ರದ್ಧೆಯು ಅಪೇಕ್ಷಿತ ಅಂತ ಹೇಳಿದರು. ಇಲ್ಲಿ ಈಗ ದಯಾದೇವಿಗೆ ದಯೆ ಅಂತ ಸಂಬೋಧನೆ ಮಾಡಿ ಭಯಂಕರವಾದ ಸಂಸಾರ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿರುವ ಮಾನವರ ಆಲಂಬನಕ್ಕಾಗಿ ಭೀಮೇ ಭವಜಲನಿಧೌ ಮಜ್ಜತಾಂ ಮಾನವಾನಾಂ. ಭೀಮೇ ಅಂದರೆ ಭಯಂಕರವಾದ ಭವ ಜಲನಿಧೌ ಸಂಸಾರ ಸಮುದ್ರದಲ್ಲಿ ಮಜ್ಜತಾಂ ಮುಳುಗಿ ಹೋಗುತ್ತಿರುವಂತಹ ಮಾನವಾನಾಂ ಮಾನವರ ಆಲಂಬಾರ್ಥಂ ಆಲಂಬನಕ್ಕಾಗಿ ಪ್ರಜ್ಞಾಸಾರಂ ವಿವೇಕವನ್ನೇ ಸಾರವನ್ನಾಗಿ ಉಳ್ಳ ಪ್ರಕೃತಿ ಮಹತ ಮೂಲಭಾಗೇನ ಜುಷ್ಟಂ ಮೂಲಭೂತವಾದ ಪ್ರಣವದ ಅಕಾರದಿಂದ ಶ್ರೇಷ್ಠತೆಯನ್ನು ಹೊಂದಿದುದು ಶಾಖಾಭೇದೈಹಿ ಸುಗಮಂ ಅನೇಕಾನೇಕ ಶಾಖೋಪಶಾಖೆಗಳಿಂದ ಕೂಡಿ ಮನೋಹರವಾದುದು ಅನಘಂ ದೋಷದೂರವಾದುದು ಶಾಶ್ವತಂ ಶಾಶ್ವತವಾದುದು ಆದ ಶಾಸ್ತ್ರಪಾಣಿಂ ಹಸ್ತದಂತೆ ಇರುವಂತಹ ಶಾಸ್ತ್ರವನ್ನು ವೃಷಗಿರಿಪತಿ ಶ್ರೀನಿವಾಸನು ತ್ವನ್ನಿಯೋಗಾತ್ ಪ್ರಯುಂಕ್ತೆ ನಿನ್ನ ಅಪ್ಪಣೆಯಂತೆ ತಾನೇ ಕರುಣಿಸುತ್ತಾನೆ ಅಂತ ಸ್ತೋತ್ರ ಮಾಡ್ತಾರೆ. ಶ್ರದ್ಧೆ ಬೇಕು ಅಂತ ಹೇಳಿ ಶ್ರದ್ಧೆ ಅಂದರೆ ಏನು ಅಂದರೆ ಆಸ್ತಿಕ್ಯ ಬುದ್ಧಿ ಅಂತ ಹೇಳೋದು. ಅದು ಆಸ್ತಿಕ್ಯ ಬುದ್ಧಿ ಅನ್ನೋದು ಶಾಸ್ತ್ರದಲ್ಲಿ ಶ್ರದ್ಧೆ ಶಾಸ್ತ್ರದಲ್ಲಿ ಹೇಳಿರುವಂತಹ ಅರ್ಥಗಳೆಲ್ಲ ಸತ್ಯವಾದದ್ದು, ಅದನ್ನು ನಮ್ಮ ಆಚಾರ್ಯರುಗಳು ನಮಗೆ ತಿಳಿಸಿಕೊಡ್ತಾರೆ, ಅದೆಲ್ಲ ಸತ್ಯವಾದದ್ದು ಅಂತ ಅದರಲ್ಲಿ ನಂಬಿಕೆ ಇರುವಂತಹದ್ದು ಆಸ್ತಿಕ್ಯ. ಅದನ್ನು ಈಗ ತಿಳಿಸ್ತಾರೆ ಭಗವಂತನೇ ಹೇಳ್ತಾನೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಅಂತ ಹೇಳ್ಬಿಟ್ಟು ಜ್ಞಾತ್ವಾ ಕಾರ್ಯ ಶಾಸ್ತ್ರ ವಿಧಾನೋಕ್ತಂ ಕರ್ಮಕರ್ತು ಮಿಹಾರ್ಹಸಿ ಅಂತ ಹೇಳ್ಬಿಟ್ಟು ಹಾಗೆ ಆನಂದದ ಸಾರಭೂತವಾದಂತಹ ಭಗವಂತನ ಸ್ವರೂಪ ದಿವ್ಯಮಂಗಳ ವಿಗ್ರಹ ಮೊದಲಾದವುಗಳನ್ನೆಲ್ಲ ಸ್ತೋತ್ರ ಮಾಡಿ ಈಗ ಪ್ರಜ್ಞಾಸಾರವೆಂಬ ಸ್ತೋತ್ರ ಇಲ್ಲಿ ಆನಂದ ಸಾಗರದಲ್ಲಿ ಅವಗಾಹವನ್ನು ಹೇಳಿ ಭವಸಾಗರದಿಂದ ಉದ್ಧರಣವನ್ನು ಹೀಗೆ ಹೇಳ್ತಾರೆ. ಈಗ ಶ್ರೀಮಾನ್ ನಾರಾಯಣೋ ದೇವ ಕೃತ್ವಾ ಮತ್ಯಮಯೀಂ ತನುಂ ಮಗ್ನಾನ್ ಉದ್ಧರತೆಯ ಲೋಕಾನ್ ಕಾರುಣ್ಯಾತ್ ಶಾಸ್ತ್ರಪಾರಿಣ ಎಂಬುದನ್ನ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತನೇ ಸಾಕ್ಷಾತ್ತಾಗಿ ಬಂದು ಇಲ್ಲಿ ಆಚಾರ್ಯರ ಮೂಲಕ ನಮಗೆ ಶಾಸ್ತ್ರಗಳನ್ನೆಲ್ಲ ಉಪದೇಶ ಮಾಡಿ ಎಲ್ಲರನ್ನೂ ಉದ್ಧರಣೆ ಮಾಡ್ತಾನೆ ಅಂತ ಹೇಳಿಬಿಟ್ಟು ಶಾಸ್ತ್ರವನ್ನು ಪ್ರವರ್ತನ ಮಾಡುವುದು ಕರುಣಾ ಕಾರ್ಯವೇ ಆಗಿದೆ. ಅದು ಕೂಡ ಅವನ ಅವತಾರಗಳಿಗೂ ಒಂದು ಪ್ರಯೋಜನ. ಶರಣಾಗತಿಗೆ ಪರದೇವತಾ ಪಾರಮಾರ್ಥ್ಯ ಜ್ಞಾನವು ಅತ್ಯಂತ ಮುಖ್ಯವಾದದ್ದು. ಅದನ್ನು ಪಡೆಯುವುದು ದೇವತಾ ಪಾರಮಾರ್ಥ್ಯ ಜ್ಞಾನವುಳ್ಳಂತಹ ಪರಾಶರರೇ ಮೊದಲಾದ ಋಷಿಗಳ ಗ್ರಂಥಗಳಿಂದ ಎಂಬುದು ಕೂಡ ಇಲ್ಲಿ ಸೂಚಿತವಾಗಿದೆ. ಅವೆಲ್ಲ ಶಾಸ್ತ್ರವಾದ ವೇದಕ್ಕನುಗುಣವಾಗಿಯೇ ಇರುವುದು. ಹೀಗೆ ಚೇತನರ ಉದ್ಧಾರಕ್ಕಾಗಿ ಶಾಸ್ತ್ರವೆಂಬ ಅವಲಂಬನವನ್ನು ಭಗವಂತನು ಕೊಟ್ಟಿರುವುದು ಕೂಡ ದಯಾದೇವಿಯ ಪ್ರಭಾವದಿಂದಲೇ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ಭೀಮೇ ನಿತ್ಯಂ ಭವಜಲನಿಧೌ ಮಜ್ಜತಾಂ ಮಾನವಾನಾಂ. ಸಂಸಾರ ಸಾಗರ ಅನ್ನುವುದು ಅತ್ಯಂತ ಅಗಾಧವಾದುದು, ಬಹಳ ಭಯಂಕರವಾದುದು. ಕಾಮಕ್ರೋಧಾದಿ ಜಲ ಜಂತುಗಳಿಂದ ತುಂಬಿದ್ದು ಭಯಂಕರವಾಗಿದೆ. ಆದರೂ ಅದರಲ್ಲಿ ನಿತ್ಯವೂ ಮುಳುಗುತ್ತಾ ಇದ್ದಾರೆ ಮೂಢರು. ಅದು ದಾಟಲು ಅಸಾಧ್ಯವಾದುದು ಮತ್ತು ಬಹಳ ಅಪಾಯಕರವಾದುದು. ಆಲಂಬಾರ್ಥಂ ಹಾಗೆ ಮುಳುಗುತ್ತಿರುವಂತರಹ ಅವರ ಹಸ್ತಾಲಂಬಕ್ಕಾಗಿ ನೀಡುವ ಒಂದು ಕೈ ಹಿಡಿದು ಮೇಲೆ ಎತ್ತುವಂತೆ ಮುಳುಗುತ್ತಿರುವವರನ್ನ ಆ ಕೈ ಯಾವುದು ಅಂತ ಹೇಳಿದ್ರೆ ಶಾಸ್ತ್ರವೇ ಆಗಿದೆ. ಅದನ್ನ ವೃಷಗಿರಿಪತಿ ತ್ವನ್ನಿದೇಶಾತ್ ಪ್ರಯುಂಕ್ತೆ ಶ್ರೀನಿವಾಸನು ಬಹಳ ಕರುಣೆಯಿಂದ ದಯಾದೇವಿಯ ಆದೇಶದಂತೆ ಕೊಡ್ತಾನಂತೆ. ಮಾನಂ ಪ್ರದೀಪಮಿವ ಕಾರುಣಿಕೋ ದದಾತಿ ಅಂತ ಪರಾಶರ ಭಟ್ಟರು ಸ್ತೋತ್ರ ಮಾಡ್ತಾರೆ. ಹಾಗೆ ಅತ್ಯಂತ ಕರುಣೆಯಿಂದ ಶಾಸ್ತ್ರವನ್ನು ಉಪದೇಶ ಮಾಡ್ತಾನೆ. ದಯಾದೇವಿಗೆ ವಶನಾಗಿ ಸಚ್ಛಾಸ್ತ್ರವನ್ನು ಪ್ರವರ್ತನ ಮಾಡ್ತಾನೆ ಶ್ರೀನಿವಾಸನು ಅಂತ ಹೇಳ್ತಾರೆ. ಪ್ರಜ್ಞಾಸಾರಂ ಪ್ರಕೃತಿ ಮಹತ ಮೂಲಭಾಗೇನು ಜುಷ್ಟಂ. ಇದು ಮೂಲಭೂತವಾದ ಶಾಸ್ತ್ರವು ಯಾವುದು ಅಂದರೆ ವೇದವೇ. ವೇದಶಾಸ್ತ್ರಾತ್ ಪರಂ ನಾಸ್ತಿ, ಅದು ಅನಂತವಾಗಿರುವುದು. ಪಾಣಿಯೇ ಶಾಖೆ ಅಂತ ನಾವು ತಿಳಿದುಕೊಂಡ್ರೆ ಆ ಬೆರಳುಗಳೆಲ್ಲ ಶಾಖಾ ಭೇದಗಳು ಅಂತ ಹೇಳ್ಬೋದು. ಹಾಗೆ ಮೂಲಭಾಗ ಎಂಬುದರಿಂದ ಮೂಲ ವೇದ ಅಂತ ಪ್ರಸಿದ್ಧವಾದ ಏಕಾಯನ ಶಾಖೆಯನ್ನು ಕೂಡ ಇಲ್ಲಿ ಹೇಳಬಹುದು. ಏಕೆಂದ್ರೆ ಮುಂದೆ ಸ್ವಶಾಸ್ತ್ರ ಅಂತ ಹೇಳಿಬಿಟ್ಟು ಪಂಚರಾತ್ರವನ್ನು ತಿಳಿಸ್ತಾರೆ. ಇಲ್ಲಿ ಅದಕ್ಕೆ ಮೂಲವಾದ ಶ್ರುತಿಯನ್ನು ಹೇಳ್ತಾ ಇದ್ದಾರೆ ಅಂತ ಕೂಡ ಅರ್ಥ ಮಾಡಬಹುದು. ಇನ್ನೊಂದು ಅರ್ಥವನ್ನ ಪರಾವರ ತತ್ವ ಕೃತ್ಯಾಕೃತ್ಯ ವಿವೇಕ ಇವು ಪ್ರಜ್ಞೆಯ ಸಾರ. ಪ್ರಜ್ಞಾಸಾರ ಅಂದರೆ ಏನು ಅಂದರೆ ಪರಾವರ ತತ್ವಜ್ಞಾನ. ಹಾಗೆಯೇ ಕೃತ್ಯಾಕೃತ್ಯ ವಿವೇಕ, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನುವಂತಹ ವಿವೇಕ. ವೇದಕ್ಕೆ ಮೂಲವಾದದ್ದು ಯಾವುದು ಅಂತ ಹೇಳಿದ್ರೆ ಯದ್ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತ ತಸ್ಯ ಪ್ರಕೃತಿಲೀನಸ್ಯ ಪರಸ್ಸ ಮಹೇಶ್ವರ ಅಂತ ಶ್ರುತಿ ಹೇಳಿದ ಹಾಗೆ ಪ್ರಣವವೇ ಮೂಲವಾದದ್ದು. ಅದಕ್ಕೆ ಪ್ರಕೃತಿಯು ಅಕಾರವು. ಆ ಅಕಾರದಿಂದ ಕೂಡಿ ಮಹತ್ತಾಗಿದೆ ಶಾಸ್ತ್ರ ಮೂಲಭಾಗೇನ ಎಂಬುದರಿಂದ ಮೂಲಮಂತ್ರದ ಅಂಶವಾದ ಪ್ರಣವದಿಂದ ಕೂಡಿದುದು ಅಂತಲೂ ಹೇಳಬಹುದು. ಆ ಪ್ರಣವದ ಪ್ರಶಂಸೆಯನ್ನು ವೇದವೇ ಅದ್ಭುತವಾಗಿ ಮಾಡುತ್ತೆ. ಬ್ರಹ್ಮಣ ಕೋಶೋಸಿ ಮೇಧೆಯಾಪಿಹಿತ, ಬ್ರಹ್ಮಣ ಕೋಶೋಸಿ ಶ್ರುತಿಯು ಪ್ರಣವವು ಪರಮಾತ್ಮನನ್ನು ರಕ್ಷಿಸುವ ಕೋಶ ಅಂತ ಹೇಳ್ತು. ಅಂದರೆ ಪ್ರಣವಕ್ಕೆ ಪರಮಾತ್ಮನೇ ಪ್ರಣವದಿಂದ ಪ್ರತಿಪಾದ್ಯನಾದವನು ಅನ್ನುವ ಅರ್ಥದಲ್ಲಿ ಅದು. ಅದಕ್ಕೆ ಪ್ರಕೃತಿಯಾದ ಅಕಾರದಿಂದ ವಾಚ್ಯನಾದವನು ಯಾರು ಅಂದರೆ ಪರಮಾತ್ಮನೇ ಆಗಿದ್ದಾನೆ. ಅಕಾರದಿಂದಲೇ ಎಲ್ಲ ವಾಕು ಉಂಟಾಗಿರುವುದು ಎಂಬುದು ಶಾಸ್ತ್ರ ಎಂಬ ಶ್ರುತಿಯಲ್ಲಿಯೇ ಶ್ರುತಿಯೆಲ್ಲವೂ ಪ್ರಣವದಲ್ಲಿ ಸುರಕ್ಷಿತವಾಗಿದೆ ಎಂದು ತಿಳಿಸ್ತಾರೆ. ಹೀಗೆ ಆ ಅಕಾರದಿಂದ ವಾಚ್ಯನಾದನು ಪರಮಾತ್ಮ ಅಂತ ಹೇಳುವುದರಿಂದ ಎಲ್ಲ ವೇದ ಶಬ್ದಗಳಿಂದಲೂ ವಾಚ್ಯನಾದವನು ಪರಮಾತ್ಮನೇ ಅನ್ನುವುದು ಕೂಡ ತಿಳಿಯುತ್ತೆ. ಶಾಖಾಭೇದೈಹಿ ಸುಭಗಂ ಅನಘಂ ಶಾಶ್ವತಂ ಶಾಸ್ತ್ರಪಾಣಿಂ, ಅದು ಅನಘವಾದುದು ಅಂತ ಹೇಳಿದರು. ಎಂದರೆ ದೋಷ ದೂರವಾದುದು. ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದವೆಂಬ ನಾಲ್ಕು ಅಂತ ಹೇಳಿದೆಯಲ್ಲ, ಅಂದರೆ ಒಂದೊಂದು ಶಾಖಾಭೇದದಿಂದ ಅನಂತವಾಗಿದೆಯಂತೆ. ಅದು ಅಪೌರುಷೇಯವಾದದ್ದು. ಆದ್ದರಿಂದ ಅದರಲ್ಲಿ ಭ್ರಮೆ ವಂಚನೆ ಮೊದಲಾದ ಯಾವ ದೋಷವೂ ಇಲ್ಲ ಎಂಬುದನ್ನು ಅನಘಂ ಅಂತ ಹೇಳ್ತಾ ಇದ್ದಾರೆ. ಅದು ಶಾಶ್ವತವಾದುದು ಎಂದರೆ ನಿತ್ಯವಾದುದು. ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವವರನ್ನ ಉದ್ಧರಿಸಲು ಕಾರಣವಾದ್ದರಿಂದ ಈ ಶಾಸ್ತ್ರವನ್ನೇ ಹಸ್ತ ಅಂತ ಇಲ್ಲಿ ಹೋಲಿಸ್ತಾ ಇದ್ದಾರೆ, ಶಾಸ್ತ್ರಪಾಣಿಂ ಎಂಬುದಾಗಿ. ಇಂತಹ ಶಾಸ್ತ್ರಪ್ರಾಪ್ತಿಯು ದಯಾದೇವಿಯ ಕಾರಣದಿಂದಲೇ ಆಗಿದೆ, ಅದರಿಂದಲೇ ಚೇತನರೆಲ್ಲ ಉದ್ಧಾರವಾಗ್ತಾ ಇದ್ದಾರೆ ಅಂತ ಇಲ್ಲಿ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನ್. ಭೀಮೇ ನಿತ್ಯಂ ಭವಜಲ ನಿಧೌ ಮಜ್ಜತಾಂ ಮಾನವಾನಾಂ ಆಲಂಬಾರ್ಥಂ ವೃಷಗಿರಿಪತಿ ತ್ವನ್ನಿದೇಶಾತ್ ಪ್ರಯುಂಕ್ತೆ ಪ್ರಜ್ಞಾಸಾರಂ ಪ್ರಕೃತಿ ಮಹತಾ ಮೂಲಭಾಗೇನ ಜುಷ್ಟಂ ಶಾಖಾಭೇದೈ ಸುಭಗಮನಘಂ ಶಾಶ್ವತಂ ಶಾಸ್ತ್ರಪಾಣಿಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಚಾಲನೆಯ ಶ್ರೀಮದೇ ವೆಂಕಟೇಶಾಯ ವೇದಾಂತ ಗುರುವೇ ನಮಃ ಶ್ರೀಮದೇ ನಿಗಮಾಂತ ಮಹಾದೇಶಿಕಾಯ ನಮಃ. ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವ